ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನ ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ನಿಂದ 2017 ಪಡೆದರು. ಮತ್ತು ಇವರು ತಮ್ಮ DNB ಮತ್ತು ರಾಯಲ್ DNB ಪದವಿಯನ್ನು ರಾಯಲ್ ಕಾಲೇಜ್ ಆಫ್ ಪೀಡಿಯಾಟ್ರಿಕ್ಸ್ ಆ್ಯಂಡ್ ಚೈಲ್ಡ್ ಹೆಲ್ತ್ನಲ್ಲಿ ಲಂಡನ್ನಿಂದ ಈ ಪದವಿಯನ್ನು ಅವರು ಪಡ್ಕೊಂಡಿದ್ದಾರೆ. 2017 STM ವೈದ್ಯಕೀಯ ಮಹಾವಿದ್ಯಾಲಯ ಸೇರಿದಂತಹ ಡಾಕ್ಟರ್ ಅಶ್ವಿನಿ ಅವರು ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗಕ್ಕೆ ಸೇರಿಕೊಂಡು ಕಳೆದ 8 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಶ್ವಿನಿ ಸಂಕಣ್ಣವರ್ ಅವರು ಮೊದಲಿಗೆ ಈ ಮಕ್ಕಳಲ್ಲಿ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಂದರೆ ಪಿಟ್ಸ್ ಈ ಕುರಿತು ಕೆಲವು ಮಹತ್ವದ ಮಾಹಿತಿಗಳನ್ನು ಕೊಡ್ತಾರೆ. ಆ ಮಾಹಿತಿಗಳೆಲ್ಲವನ್ನು ನೀವು ಕೇಳಿಕೊಂಡು ನಂತರ ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಕ್ಕಳಲ್ಲಿ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಂದರೆ ಆಂಗ್ಲ ಭಾಷೆಯಲ್ಲಿ ಫೆಬ್ರಲ್ ಸೀಜರ್ ಕುರಿತಾದ ಕಾರ್ಯ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಇದ್ರ ಮುಂಚೆ ಮಾಹಿತಿ ನೀಡೋಕ್ಕಿಂತ ಮುಂಚೆ ನಾನು ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಸರ್ವೇ ಸಾಮಾನ್ಯವಾಗಿ ಪ್ರಾಕ್ಟೀಸಲ್ಲಿ ಏನು ನೋಡ್ತೀವಪ್ಪ ಅಂದರೆ, ಯಾವಾಗಲೂ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಒಂದೂವರೆ ವರ್ಷದ ಮಗಳನ್ನ ಕರ್ಕೊಂಬಂದಾರೆ. ಪಾಪು ಗಂಡು ಪಾಪು ತಂದೆ ತಾಯಿ ತುಂಬ ಹೆದರ್ಕೊಂಡಿದ್ದಾರೆ. ಏನಾಯಿತು ಅಂತ ಕೇಳಿದರೆ, ಪಾಪುಗೆ ನಿನ್ನೆ ರಾತ್ರಿಯಿಂದ ಜ್ವರ ಇತ್ತು, ಜ್ವರದ ಔಷಧಿ ಕೊಟ್ವಿ, ಆವಾಗ ಸ್ವಲ್ಪ ಬೇಷ್ ಅನ್ನಿಸ್ತು, ಬಟ್ ಬೆಳಿಗ್ಗೆ ಎಲ್ಲ ನೋಡಿದರೆ ಜ್ವರನೇ ಕಡಿಮೆಯಾಗಿಲ್ಲ. ಇನ್ನೇನು ಜ್ವರದ ಔಷಧಿ ಹಾಕೋಣ ಅನ್ನಕತ್ತಿದ್ವಿ, ಆಗಲೇ ಪಾಪು ಕಣ್ಣೆಲ್ಲ ಮೇಲ್ ಮಾಡ್ತು, ಕೈಕಾಲೆಲ್ಲ ಅದ್ರಸಕ್ಕೆ ಶುರುವಾಯಿತು. ನಾವು ಕರೆದ್ವಿ, ಮಾತಾಡಿಸಿದ್ವಿ, ಮುಟ್ಟಿದ್ವಿ, ಬಟ್ ಪಾಪು ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ಅದಕ್ಕೆ ಹೆದರ್ಕೊಂಡು ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಬಂದ್ವಿ ಅಂತ ತಂದೆ ತಾಯಿ ಹೇಳ್ತಾರೆ. ಈ ದೃಶ್ಯವನ್ನು ನಾವು ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ. ಈ ರೀತಿ ಕಾಯಿಲೆಯನ್ನು ನಾವು ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಥವಾ ಫೆಬ್ರಲ್ ಸೀಜರ್ಸ್ ಅಂತ ಕರಿತೀವಿ. ಈ ರೀತಿ ತೊಂದರೆ ಬಂದಾಗ ತಂದೆ ತಾಯಿಗಳಲ್ಲಿ 10 ಹಲವಾರು ಪ್ರಶ್ನೆ ಬರ್ಬೋದು. ಯಾಕೆ ಬಂತು, ಮುಂದೆ ಹೆಂಗೆ, ಇದಕ್ಕೇನು ಟ್ರೀಟ್ಮೆಂಟು, ಭಾಳ ದಿನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತ ಏನು ಅಂತ. ಈ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಥವಾ ಫಿಟ್ಸ್ ಅಂತ ಏನಂತ ಹೇಳ್ತೀವಿ ಅಂದರೆ, ಇದು ಮಕ್ಕಳಲ್ಲಿ ಸಮಾಧಾನ ತರುವಂಥ ವಿಷಯ ಏನು ಈ ಕಾಯಿಲೆ ಬಗ್ಗೆ ಅಂದರೆ, ಇದು ತುಂಬ ಅಲ್ಪಾವಧಿಯದ್ದು, ಅಂದರೆ 5 ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಟೈಮಲ್ಲೇ ಇದು ಬಂದಾಗ್ಬಿಡ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇದು ತಂತಾನಾಗೆ ನಿಲ್ತತಿ. ಇದಕ್ಕೆ ಮೆಜಾರಿಟಿ ಆಫ್ ದ ಟೈಮ್ಸ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸು ಏನು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೂ ಪಿಟ್ಸ್ ತಂತಾನಾಗೆ ನಿಲ್ಲೋ ಚಾನ್ಸಸ್ ಇರ್ತತಿ. ಬಟ್ ಇನ್ನೊಂದೇನು ಸಮಾಧಾನಕರ ವಿಷಯ ಅಂದರೆ, ಇದು ಅಪಸ್ಮಾರಕ ಕಾಯಿಲೆ ಅಂದರೆ ಎಪಿಲೆಪ್ಸಿ ಕಾಯಿಲೆ ಅಲ್ಲ. ಆಮೇಲೆ ಇದರಿಂದ ಮಗುವಿನ ದೇಹದ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಹಾಗೂ ಬುದ್ಧಿಯ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರುವುದಿಲ್ಲ. ಸೊ ಈ ಫೆಬ್ರಲ್ ಸೀಜರ್ಸ್ ಅಥವಾ ಜ್ವರದ ಜೊತೆಗೆ ಬರುವ ಪಿಟ್ಸ್ ಕಾಯಿಲೆ 2 ವಿಧವಾಗಿರುತ್ತೆ. ಒಂದು ನಾವು ಆಂಗ್ಲ ಭಾಷೆಯಲ್ಲಿ ಸಿಂಪಲ್ ಫೈಬ್ರಲ್ ಸೀಜರ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಸರಳ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಂತ. ಇನ್ನೊಂದು ವಿಧ ಏನು ಅಂದರೆ ಕಾಂಪ್ಲೆಕ್ಸ್ ಫೆಬ್ರಲ್ ಸೀಜರ್ ಅಂತ, ಅಂದರೆ ಸಂಕೀರ್ಣ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಂತ. ಈ ಸರಳ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಏನಿರುತ್ತೆ ಅಂದರೆ, ಇದಕ್ಕೆ ಪಿಟ್ಸ್ ಮಕ್ಕಳಿಗೆ ಬಂದರೆ 5 ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಆಮೇಲೆ ಒಂದು ಸಲ ಜ್ವರ ಬಂದಾಗ ಯೂಶ್ವಲಿ ಒಂದೇ ಸಲ ಪಿಟ್ಸ್ ಬರ್ತದೆ. ಬಟ್ ಈ ಕಾಂಪ್ಲೆಕ್ಸ್ ಫೆಬ್ರಲ್ ಸೀಜರ್ ಅಂದರೆ ಸಂಕೀರ್ಣ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅಂತ ಏನು ಹೇಳಿದ್ನಲ್ಲ, ಇಲ್ಲಿ ಪಿಟ್ಸ್ ಬಂದರೆ ಸ್ವಲ್ಪ ಜಾಸ್ತಿ ಹೊತ್ತಿರ್ತದೆ, ಅಂದರೆ 15 ನಿಮಿಷ, ಅದಕ್ಕಿಂತ ಹೆಚ್ಚಿರ್ಬೋದು. ಆಮೇಲೆ ಇಲ್ಲಿ ಒಂದು ಸಲ ಜ್ವರ ಬಂದಾಗ 2 ಸಲ ಅಥವಾ ಅದಕ್ಕಿಂತ ಜಾಸ್ತಿ ಸಲ ಪಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಆಮೇಲೆ ನಾನು ಆಗಲೇ ಹೇಳಬೇಕಾದ್ರೆ ಹೇಳಿದೆ, ಮಕ್ಕಳಿಗೆ ಪಿಟ್ಸ್ ಬಂದಾಗ 2 ಕಾಲನ್ನ ಅದ್ರಿಸ್ತಾವ ಅಂತ. ಈ ಕಾಂಪ್ಲೆಕ್ಸ್ ಫೆಬ್ರಲ್ ಸೀಜರ್ಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಕಾಲು ಅಥವಾ ಒಂದೇ ಕೈ ಅದ್ರಿಸೋ ಥರನೂ ಇರುತ್ತೆ. ಆಮೇಲೆ ಈ ಥರ ಪಿಟ್ಸ್ ಬಂದು ಹೋದ್ಮೇಲೆ ಮಕ್ಕಳು ಯೂಶ್ವಲಿ 1 ತಾಸು ಅಥವಾ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಪ್ರಜ್ಞೆ ಕಡಿಮೆ ಇರ್ತತಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಈ ಥರ ಜ್ವರ ಬಂದಾಗ ಪಿಟ್ಸ್ ಬರೋದು ಯೂಶ್ವಲಿ ಜ್ವರ ಬಂದು ಮೊದಲು 24 ಗಂಟೆಯಲ್ಲಿ ಮಾತ್ರ ಬರುತ್ತೆ. ಅಕಸ್ಮಾತ್ ಏನಾದ್ರೂ ಪಿಟ್ಸ್ 24 ಗಂಟೆ ಆದಮೇಲೆ ಬಂದೈತಿ ಅಂದರೆ ಬೇರೆ ಏನಾದ್ರು ಕಾರಣ ಇದೆಯಾ ಅಂತ ನಾವು ಪತ್ತೆ ಹಚ್ಚಬೇಕಾಗತ್ತೆ. ಮತ್ತು ನೀವು ಕೇಳ್ಬೋದು, ಈ ಥರ ಜ್ವರ ಬಂದಾಗ ಯಾಕೆ ಪಿಟ್ಸ್ ಬರುತ್ತೆ, ದೊಡ್ಡ ಮಕ್ಕಳು ಅಥವಾ ದೊಡ್ಡವರಲ್ಲಿ ಜ್ವರನೂ ಬರ್ತಿರುತ್ತೆ, ಅವ್ರಿಗೆ ಪಿಟ್ಸ್ ಬರಲ್ಲ, 5 ವರ್ಷದ ಮಕ್ಕಳಿಗೆ ಅಷ್ಟೇ ಯಾಕೆ ಬರ್ತತಿ ಅಂತ ನೀವು ಕೇಳ್ಬೋದು. ಇದಕ್ಕೆ ಎಕ್ಸಾಕ್ಟಾಗಿ ಯಾವ ಕಾರಣ ಅಂತ ಇನ್ನೂ ಸ್ಪಷ್ಟ ಆಗಿಲ್ಲ. ಬಟ್ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಸೋಂಕು ಬಂದಲ್ಲಿ, ವೈರಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು, ಈ ಥರ ಸೋಂಕು ಬಂದಾಗ ನಮ್ಮ ದೇಹದ ಟೆಂಪರೇಚರ್ ಅಥವಾ ತಾಪಮಾನ ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಿ ಏನಪ್ಪ ಅಂದರೆ, ಮೆದುಳು ಇನ್ನೂ ನೀಟಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅವಾಗ ಏನಕ್ಕತ್ತಿ, ನಾರ್ಮಲ್ಲಾಗೂ ಮೆದುಳಿನಲ್ಲಿ ವಿದ್ಯುತ್ ಪರಿಚಲನೆ ಆಗ್ತಾ ಇರುತ್ತೆ. ಜ್ವರ ಬಂದಾಗ ಈ ಪರಿಚಲನೆ ಆಗುವುದು ನಿಯಮಿತವನ್ನು ಕಳೆದುಕೊಂಡು ಬಿಡುತ್ತೆ. ಮಗು ಬ್ರೈನು ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ. ಹಿಂಗೆ ಜಾಸ್ತಿ ವಿದ್ಯುತ್ ಪ್ರವಚನೆ ಆಯಿತು ಅಂತ ಅಂದರೆ, ಅಂಥ ಮಕ್ಕಳಲ್ಲಿ ಪಿಡ್ಸ್ ಬರೋ ಚಾನ್ಸಸ್ಸು ತುಂಬ ಜಾಸ್ತಿನೇ ಇರುತ್ತೆ. ಸೊ ಯಾವ ಕಾರಣಕ್ಕಾಗಿ ಈ ಥರ ಪಿಡ್ಸ್ ಬರ್ಬೋದು ಅಂದರೆ, ಒಂದು ಇದು ಅನುವಂಶವಾಗಿರ್ಬೋದು, ಇನ್ನೊಂದು ಕಾರಣ ಏನು ಅಂದರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಇದ್ದು ಕಬ್ಬಿಣದ ಅಂಶ ಆಗಲಿ ಕೆಲವು ಲವಣದ ಅಂಶಗಳಾಗಲಿ ಹೆಚ್ಚು ಕಡಿಮೆ ಇದ್ದಾಗ ಈ ಥರ ಪಿಡ್ಸ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಇನ್ನೊಂದು ಪ್ರಶ್ನೆ ಏನು ಉದ್ಭವಿಸುತ್ತೆ ಇಲ್ಲಿ ಅಂದರೆ, ಇದು ಅನುವಂಶಿಕ ಕಾಯಿಲೆನ, ಯಾಕಂದರೆ ತುಂಬ ತಂದೆ ತಾಯಿ ಹೇಳ್ತಾರೆ ನಮ್ಮ ಮನೆಯಾಗೂ ಪಿಡ್ಸ್ ಕಾಯಿಲೆ ಇತ್ತು ಜ್ವರ ಬಂದಾಗ ಈ ಪಾಪಗೂ ಬರಾಕತ್ತೈತ್ರಿ, ಇಲ್ಲ ಒಂದು ಮಗುಗಿತ್ತು ಈಗ ಎರಡನೇ ಪಾಪು ಇದಕ್ಕೂ ಬರಾಕತ್ತೈತಿ ಅಂತ. ಇದಕ್ಕೆ ನಾನೇ ನಾವು ಹೇಳೋ ಉತ್ತರ ಅಂದರೆ ಇದು ಅನುವಂಶಿಕ ಕಾಯಿಲೆ ಅಲ್ಲ. ಯಾಕಂದರೆ ಮಗುಗೆ ಏನಾದ್ರು ಮನೆಯಲ್ಲಿ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಅಂತೀವಿ, ಮೊದಲ ಹಂತದ ಸಂಬಂಧಿಕರಲ್ಲಿ ಅಥವಾ ಪೋಷಕರಲ್ಲಿ ಪಿಡ್ಸ್ ಏನಾದರೂ ಇತ್ತು ಅಂತ ಅಂದರೆ ಆ ಮಕ್ಕಳಲ್ಲಿ ಪಿಡ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ 10-20% ನಾರ್ಮಲ್ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಈ ಮಕ್ಕಳಲ್ಲಿ ಪಿಡ್ಸ್ ಬರೋ ಚಾನ್ಸಸ್ ಜಾಸ್ತಿ. ಹಾಗಂತ ಬರೀ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಮನೇಲಿ ಯಾರಿಗಾರು ಪಿಡ್ಸ್ ಇತ್ತು ಅಂಥ ಮಕ್ಕಳಿಗೆ ಮಾತ್ರ ಪಿಡ್ಸ್ ಬರಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಸಲ ನಾವು ವಂಶವಾಹಿನಿ ಅಥವಾ ಜೀನ್ಸ್ ಅಂತ ಏನು ಹೇಳ್ತೀವಿ, ಈ ಜೀನ್ಸಲ್ಲೂ ಸ್ವಲ್ಪ ಏನಾದ್ರು ತೊಂದರೆಗಳಿದ್ದರೆ ಅದರಿಂದನೂ ಪಿಡ್ಸ್ ಬರೋ ಥರ ಚಾನ್ಸಸ್ ಇರುತ್ತೆ. ಬಟ್ ಇದು ಎಲ್ಲ ಮಕ್ಕಳಿಗೂ ಇರಲೇಬೇಕು ಅಂತ ಏನಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ನಮಗೆ ಪ್ರಶ್ನೆ ಬರುತ್ತೆ ಅಂತ ಅಂದರೆ, ಜ್ವರ ಬಂದಾಗ ಪಿಡ್ಸ್ ಬರುತ್ತೆ ಅಂತೀರಾ, ಸೊ ನಾವು ಏನಾದ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೋಬೋದಾ ಸೊ ದಟ್ ಈ ಪಿಡ್ಸ್ ಬರಲಿಲ್ದಂಗೆ ನಾವು ನೋಡ್ಕೋಬೋದಲ್ಲ ಅಂತ ನೀವು ಕೇಳ್ಬೋದು. ಹೌದು, ಕೆಲವು ಮುಂಜಾಗ್ರತೆ ಕ್ರಮಗಳನ್ನ ನಾವು ತೊಗೋಬೋದು, ಬಟ್ ಇದರಿಂದ 100% ಖಾತ್ರಿ ಇಲ್ಲ ಜ್ವರ ಬಂದಾಗ ಪಿಡ್ಸ್ ಬರೋದೇ ಇಲ್ಲ ಅಂತ. ಬಟ್ ಇದರಿಂದ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದೇನು ಮಾಡ್ಬೋದು ತಂದೆ ತಾಯಿ ಅಂತ ಅಂದರೆ, ಮನೇಲಿ ಯಾವಾಗಿದ್ರೂ ಒಂದು ಡಿಜಿಟಲ್ ಥರ್ಮೋಮೀಟರ್ನ ಇಟ್ಕೊಂಡಿರಿ. ಆವಾಗ ನಮಗೇನಾದ್ರು ಒಂದೊಂದು ಸಲ ಡೌಟ್ ಇರ್ತೈತಿ ಪಾಪುಗೆ ಜ್ವರ ಬಂದಿತ್ತು ಇಲ್ಲೋ ಅಂತ ಹೇಳಿ, ಆವಾಗ ನೀವೇನು ಮಾಡ್ಬೋದು ಅಂದರೆ ಪಾಪುವಿನ ತಾಪಮಾನ ಚೆಕ್ ಮಾಡ್ಬೋದು. ಆವಾಗ ಏನಾದ್ರು ಜ್ವರ ಐತಿ ಅಂದರೆ ನೀವು ಜ್ವರದ ಔಷಧಿ ಹಾಕ್ಬೋದು. ಎಲ್ಲರ ಮನೇಲಿ ಯೂಶ್ವಲಿ ಜ್ವರದ ಔಷಧಿ ಇದ್ದೇ ಇರ್ತೈತಿ. ನಾರ್ಮಲಾಗಿ ನಾವು ಮಕ್ಕಳಲ್ಲಿ ಏನು ಕೊಡ್ತೀವಿ ಅಂದರೆ ಪ್ಯಾರಾಸಿಟಮಾಲ್ ಅನ್ನೋ ಔಷಧಿಯನ್ನು ಕೊಡ್ತೀವಿ. ಬಟ್ ಈ ಔಷಧಿ ಕೊಡಬೇಕಾದ್ರೆ ಒಂದು ಮುಂಜಾಗ್ರತೆಗೆ ಏನು ವಹಿಸಬೇಕು ಅಂದರೆ, ಪಾಪುವಿನ ವಯಸ್ಸಿಗೆ ತಕ್ಕಂಗೆ ಪಾಪುವಿನ ತೂಕಕ್ಕೆ ತಕ್ಕಂಗೆ ನೀವು ಮಕ್ಕಳ ವೈದ್ಯರು ಏನಂತ ಹೇಳಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಔಷಧಿಯನ್ನು ಕೊಡಬೇಕಾಗತ್ತೆ. ಈ ಔಷಧಿಯನ್ನು 6 ತಾಸಿಗೆ, ತುಂಬ ಜಾಸ್ತಿ ಜ್ವರ ಇತ್ತು ಅಂದರೆ 4 ತಾಸಿಗೆ ಒಂದು ಸಲನೂ ಕೊಡ್ಬೋದು. ಒಂದೊಂದು ಸಲ ಹೆಂಗಾಕತಿ ಅಂದರೆ, ಈ ಔಷಧಿ ಕೊಟ್ಟೇವಿ ಬಟ್ ಇನ್ನೂ ಜ್ವರ ಕಡಿಮೆ ಆಗವಲ್ದು ಅಂತ ಮಕ್ಕಳೇ ತಂದೆ ತಾಯಿ ಹೇಳ್ಬೋದು. ಅವಾಗ ಏನು ಮಾಡ್ಬೋದು ಅಂದರೆ, ಒದ್ದೆ ಬಟ್ಟೆ ಉಗುರು ಬೆಚ್ಚಿ ನೀರಿನಲ್ಲಿ ಬಟ್ಟೆಯನ್ನು ಒದ್ದೆ ಮಾಡಿ ಮಗುವಿನ ಪೂರ್ತಿ ಶರೀರನ ಒರೆಸೋದ್ರಿಂದ ಬಾಡಿಯ ತಾಪಮಾನ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಜ್ವರ ಕಂಟ್ರೋಲ್ ಆಗೋದು ಚಾನ್ಸಸ್ ಇರ್ತತಿ. ಇದಾದಮೇಲೂ ಪಿಡ್ಸ್ ಕಂಟ್ರೋಲ್ ಆಗಿಲ್ಲ, ಇದಾದಮೇಲೂ ಜ್ವರ ಕಂಟ್ರೋಲ್ ಆಗಿಲ್ಲ ಅಂದರೆ ಒಂದೊಂದು ಸಲ ನಾವು ಏನು ಹೇಳ್ತೀವಿ ಅಂದರೆ, ಒಂದೊಂದು ಮಕ್ಕಳಲ್ಲಿ ಪದೇ ಪದೇ ಈ ಥರ ಜ್ವರ ಬಂದಾಗ ಪಿಡ್ಸ್ ಬರ್ತಿರುತ್ತೆ. ಆವಾಗ ಶಿಶು ವೈದ್ಯರೇ ಕೆಲವೊಂದು ಮಾತ್ರೆಗಳನ್ನು ಮುಂಚೆ ಕೊಟ್ಟಿರ್ತಾರೆ. ಆ ಮಾತ್ರೆಯನ್ನು ಯೂಶ್ವಲಿ ಜ್ವರ ಬಂದು ಮೊದಲೇ ದಿನದಿಂದ ಶುರು ಮಾಡಿ 2 ದಿನ ಅಥವಾ 3 ದಿನ ನಿಮ್ಮ ಡಾಕ್ಟರ್ ಹೆಂಗೆ ಹೇಳಿರ್ತಾರೋ ಹಂಗೆ ಹಾಕೋಬೇಕಾಗತ್ತೆ. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಜ್ವರ ಬರೋದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿದ್ವಿ, ಅದಾದಮೇಲೂ ಪಿಡ್ಸ್ ಬಂದೈತಿ, ಸೊ ನಾವು ಮನೆಗೆ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಾನಿಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿ ನೀಡ್ತೀನಿ. ಫಸ್ಟು ನಾವು ಪಿಡ್ಸ್ ಬಂದಾಗ ಮಕ್ಕಳಲ್ಲಿ ಏನು ಮಾಡಬಹುದು ಅಂತ, ನಾವು ಫಸ್ಟ್ ಏನು ಇಂಪಾರ್ಟೆಂಟ್ ಇದನ್ನ ಮಾತನ್ನ ನಾವು ನೆನ್ಪಿಡ್ಕೋಬೇಕು ಅಂದರೆ, ಪಾಪುಗೆ ಯಾವಾಗಾರು ಪಿಡ್ಸ್ ಬಂದಾಗ ಪಾಪುನ ಫಸ್ಟು ಸುರಕ್ಷಿತ ಪರಿಸರಕ್ಕೆ ಕರೆದುಕೊಂಡು ಹೋಗಬೇಕು. ಅಂದರೆ ಏನಪ್ಪಾ ಅಂದರೆ, ಒಂದೊಂದು ಸಲ ಪಿಡ್ಸ್ ಬಂದಾಗ ಮಕ್ಕಳು ಬಿದ್ದುಬಿಡ್ತಾವೆ, ಅಲ್ಲಿ ಬಿದ್ದಾಗ ಏನಾದ್ರು ಚೂಪಾದ ವಸ್ತು ಇತ್ತು ಅಥವಾ ಬೆಂಕಿ ಏನಾದ್ರು ಇತ್ತು ಅದರಿಂದ ಗಾಯ ಆಗೋದು ಮತ್ತು ಬೇರೆ ಏನಾದ್ರು ತ್ರಾಸ ಆಗೋದಿರ್ತೈತಿ. ಅದಕ್ಕೆ ಪಾಪುನ ಚಲೋ ಕಡೆ ಕರ್ಕೊಂಡು ಹೋಗ್ರಿ. ಆಮೇಲೆ ಪಾಪುನ ನೆಲದ ಮೇಲೆ ಅಥವಾ ಹಾಸಿಗೆ ಮೇಲೆ ಮಲಗಿಸಾದ್ರೆ ಹಾಸಿಗೆ ಗಟ್ಟಿ ಇರಬೇಕು, ಅಂತ ಹಾಸಿಗೆ ಮೇಲೆ ಮಲಗಿಸ್ಬೇಕು. ಆಮೇಲೆ ಪಾಪುನ ಮಲಗಿಸ್ದಾಗ ಸೀದಾ ಮಲಗಿಸೋಕೆ ಹೋಗಬೇಡ್ರಿ, ಬಲ್ಗಡೆ ಅಥವಾ ಎಡಗಡೆ ತಿರುಗಿಸಿ ಮಲಗಿಸ್ರಿ. ಇದ್ಯಾಕೆ ಹಿಂಗೆ ಮಾಡಬೇಕಂದ್ರೆ, ಪಾಪುಗೆ ಪಿಡ್ಸ್ ಬಂದಾಗ ಪ್ರಜ್ಞೆ ಇರೋದಿಲ್ಲ, ಹಂಗೆ ಪ್ರಜ್ಞೆ ಇಲ್ದಾಗ ಕೆಲವೊಂದು ಮಕ್ಕಳು ಏನು ಮಾಡ್ತಾವು, ವಾಂತಿ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಮತ್ತು ಉಗುಳೇನು ಇರ್ತದಲ್ಲ ಅದು ನುಂಗು ಶಕ್ತಿನೂ ಇರೋದಿಲ್ಲ. ಇದೇನಾಕತಿ, ಗಂಟ್ಲಲ್ಲಿ ಹೋಗೋ ಬದಲು ಒಂದೊಂದು ಸಲ ಮಕ್ಕಳದು ಅನ್ನ ನಾಳದ ಬದಲು ಉಸಿರಾಡೋ ನಾಳದಲ್ಲಿ ಹೋಗೋ ಥರ ಚಾನ್ಸಸ್ ಇರುತ್ತೆ. ಹಿಂಗೇನಾದ್ರು ಉಸಿರಾಡೋ ನಾಳದಲ್ಲಿ ಹೋದರೆ ಉಸಿರಾಡೋ ತೊಂದರೆ ಆಗೋದು, ಆ ಥರ ಸಮಸ್ಯೆ ಆಗ್ಬೋದು. ಒಂದೊಂದು ಸಲ ಇದು ಶ್ವಾಸಕೋಶದಲ್ಲಿ ಹೋಗಿ ನಿಮೋನಿಯಾನು ನಿಮೋನಿಯಾ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ಕಡೆ ತಿರುಗಿಸಿ ಮಲಗಿಸೋದು ಅತ್ಯಗತ್ಯ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು, ಸಮಯವನ್ನು ವೀಕ್ಷಿಸ್ತಾ ಇರಿ. ನಾನು ಹೇಳಿದೆ ಮೆಜಾರಿಟಿ ಆಫ್ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ಈ ಥರ ಪಿಡ್ಸ್ ಬಂದಾಗ 5 ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ಅಂತ. ಸೊ ನಾವು 3-5 ನಿಮಿಷ ತನಕ ಪಿಡ್ಸ್ ಬಂದ್ರೂ ಪಾಪುನ ಮನೆಯಲ್ಲೇ ನೋಡ್ಕೋಬೋದು. ಬಟ್ ಒಂದೊಂದು ಸಲ ಹೆಂಗಾಕತ್ತೆ ಅಂದರೆ 5 ನಿಮಿಷ ಆದರೂ ಪಿಡ್ಸ್ ಏನಿಲ್ತಾ ಇಲ್ಲ ಅಂದಾಗ ಆಗ ನೀವು ಪಾಪುವನ್ನು ಕರೆದುಕೊಂಡು ಹೋಗಿ ಯಾವುದು ಆಸ್ಪತ್ರೆ ಹತ್ತಿರ ಇರುತ್ತೋ ಅಲ್ಲಿ ವೈದ್ಯಕೀಯ ಸಲಹೆ ಪಡುವುದು ಅತ್ಯಗತ್ಯ. ಆಮೇಲೆ ಮತ್ತೆ ಇನ್ನೊಂದು ಏನು ಕೆಲಸ ಮನೆಗೆ ಮಾಡ್ಬೋದು ನಾವು ಅಂತ ಅಂದರೆ, ಪಾಪುಗೆ ಪಿಡ್ಸ್ ಬಂದಾಗ ಅದನ್ನು ಮೊಬೈಲಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಸಾಧ್ಯವಾದರೆ ಇದನ್ನು ಮಾಡಿರಿ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ವೈದ್ಯರು ಆ ವೀಡಿಯೋ ನೋಡಿದಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ, ಇದು ಪಿಡ್ಸಾ, ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಂದು ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು ನಾವು ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಭಯ ಪಡಬೇಡ್ರಿ. ಮತ್ತೇನು ಮಾಡಬಾರ್ದು, ಒಂದೊಂದು ಸಲ ತಂದೆ ತಾಯಿಗೆ ಇದಿರುತ್ತೆ ಪಾಪಕ್ಕೆ ಪಿಡ್ಸ್ ಬರ್ತಾ ಇದೆ ನೀರು ಕುಡಿಸ್ಬಿಡೋಣ ಅಥವಾ ಮನೆಗೆ ಪಿಡ್ಸಿನ ಔಷಧಿ ಐತೆ ಈಗ ಬೇಗ ಹಾಕ್ಬಿಡೋಣ ಪಿಡ್ಸ್ ನಿಲ್ಲುತ್ತೆ ಅಂತ. ಆ ಥರ ದಯವಿಟ್ಟು ಮಾಡಬೇಡಿ, ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಇದು ಅನ್ನ ನಾಳದ ಬದಲು ಉಸಿರಾಡ ನಾಳಕ್ಕೆ ಏನಾರು ಹೋಯಿತು ಅಂದರೆ ಇದರಿಂದ ಭಾಳ ತ್ರಾಸಾಕತ್ತಿ. ಆಮೇಲೆ ಇನ್ನೊಂದು ಏನು ಮಾಡಬೇಕು, ಒಂದೊಂದ್ಸಲ ತೋರಿಸ್ತಾರೆ ಸಿನಿಮಾದಾಗೆಲ್ಲ ತೋರಿಸಿರ್ಬೋದು, ಕೈಯಲ್ಲಿ ಏನಾರು ಕಬ್ಬಿಣದ ರಾಡ್ ಕೊಟ್ಟರೆ ಅಥವಾ ಪಾಪುಗೇನಾರು ಇದು ಲೋಹದ ಏನಾರು ಕೊಟ್ಟರೆ ಪಿಟ್ಸ್ ಬಂದಾಗುತ್ತೆ ಅಂತ ಹೇಳ್ತಾರೆ. ಆ ಥರ ಖಂಡಿತ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಮತ್ತು ಇನ್ನೊಂದಿಷ್ಟು ಜನ ಏನು ಮಾಡ್ತಾರು ಅಂತಂದರೆ ಇಬ್ಬರಿ ಕಾಸು ಹಾಕೋದು ಹಾಗೆಲ್ಲ ಮಾಡ್ತಾರೆ. ಇದರಿಂದ ಉಪಯೋಗ ಆಗೋದಕ್ಕಿಂತ ತೊಂದ್ರಿನ ಜಾಸ್ತಿ. ಹಿಂಗೇನಾರು ಮಾಡಿದ್ರೆ ಪಾಪಂಗೆ ನಂಜಾಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ, ಅದಕ್ಕೆ ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ಪ್ರಶ್ನೆ ಏನು ಕಾಡುತ್ತೆ ತಂದೆ ತಾಯಿಗೆ, ಈಗ ಪಿಟ್ಸ್ ಕಾಯಿಲೆ ಬಂದುಬಿಟ್ಟಿದೆ, ಮತ್ತು ಇನ್ನೇನು ಮಾಡ್ಬೋದು ಮುಂದೆ, ನಾವೇನಾದ್ರು ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಂತ ಕೇಳ್ತಾರೆ. ಯೂಶ್ವಲಿ MRI ಸ್ಕ್ಯಾನಿಂಗ್ ಆಗಲಿ ಅಥವಾ CT ಸ್ಕ್ಯಾನಿಂಗ್ ಆಗಲಿ ಸರಳ ಅಥವಾ ಸಂಕೀರ್ಣ ಜ್ವರದ ಜೊತೆಗೆ ಇರುವ ಪಿಟ್ಸ್ ಕಾಯಿಲೆಗೆ ಬೇಕಾಗೋದಿಲ್ಲ. ಬಟ್ ಆದರೆ ಈ ಥರ ಕಾಯಿಲೆ ಬಂದಾಗ ನೀವು ವೈದ್ಯಕೀಯ ಸಲಹೆ ಪಡುವುದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ವೈದ್ಯರು ನಿಮ್ಮ ಪಾಪನ ಪರೀಕ್ಷೆ ಮಾಡಿ ಮುಂದೆ ಬೇರೆ ಏನಾದ್ರು ರೋಗ ಇದೆಯಾ ಅದಕ್ಕೆ ಏನಾದ್ರು ಸ್ಕ್ಯಾನಿಂಗ್ ಬೇಕಾ ಅಂತ ನೋಡಿ ಹೇಳ್ತಾರೆ. ಕೆಲವೊಂದು ಸಲ ವೈದ್ಯರೇ ನಿಮಗೆ EEG ಸ್ಕ್ಯಾನಿಂಗ್ ಅಂದರೆ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ ಹೇಳ್ತೀವಿ, ಅದು ತಲೆಪಟ್ಟು ಅದರಿಂದ ಪಿಡಿಸಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದು ನಾರ್ಮಲಿ ಈ ಥರ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗಕ್ಕೆ ಬೇಕಾಗೋದಿಲ್ಲ. ಬೇರೆ ಏನಾದ್ರು ತೊಂದರೆ ಇದ್ದರೆ ನಿಮ್ಮ ವೈದ್ಯರೇನಾದ್ರು ನಿಮಗೆ ಅಡ್ವೈಸ್ ಮಾಡಿದರೆ ಅದನ್ನು ನೀವು ಮಾಡಿಸ್ಬೋದು. ಇಲ್ಲ ಅಂದರೆ ನಾರ್ಮಲಾಗಿ ಯಾವುದೇ ಸ್ಕ್ಯಾನಿಂಗ್ನ ಅವಶ್ಯಕತೆ ಈ ಕಾಯಿಲೆಗೆ ಬರುವುದಿಲ್ಲ. ಮತ್ತು ನೀವು ಈಗ ಹೇಳಕತ್ತೀರಿ ಸ್ಕ್ಯಾನಿಂಗ್ ಬೇಡ ಅಂತೀರಿ, ಅಟ್ಲೀಸ್ಟ್ ಬ್ಲಡ್ ಟೆಸ್ಟ್ ಆರು ಮಾಡಿಸ್ಬಿಡುನು, ಪಿಟ್ಸ್ ದೊಡ್ಡ ಕಾಯಿಲೆ ಅಂತ ನೀವು ಅನ್ಕೋಬೋದು. ಬಟ್ ರಕ್ತ ಪರೀಕ್ಷೆ ಅವಶ್ಯಕತೆಯೂ ಈ ಕಾಯಿಲೆಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಸಿಂಪಲ್ ಫೈಬ್ರೈಲ್ ಸೀಷರ್ ಅಥವಾ ಸರಳ ಜ್ವರದ ಜೊತೆಗೆ ಬರುವ ಪಿಟ್ಸ್ ಕಾಯಿಲೆಯಲ್ಲಿ ನಾರ್ಮಲಿ ಯಾವುದೇ ವಿಧವಾದ ರಕ್ತ ಪರೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದು ಸಲ ಮಕ್ಕಳಲ್ಲಿ ಏನಿರುತ್ತೆ ಅಂತಂದರೆ ಅಪೌಷ್ಟಿಕತೆ ಇರಬಹುದು, ಆವಾಗ ರಕ್ತದಲ್ಲಿ ಐರನ್ ಅಂಶ ಅಂದರೆ ಕಬ್ಬಿಣದ ಅಂಶ ಕಡಿಮೆ ಇದ್ದಾಗೂ ಈ ಥರ ಪಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ನಾವೇನು ಹೇಳ್ತೀವಿ ಅಂದರೆ ರಕ್ತದ ಐರನ್ ಅಂಶ ಅಥವಾ ಹಿಮೋಗ್ಲೋಬಿನ್ ಅಂಶವನ್ನು ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ಬೇಕಾದರೆ ರಕ್ತದ ಪರೀಕ್ಷೆ ಮಾಡ್ಬೋದು. ಒಂದೊಂದು ಸಲ ಏನಾಗುತ್ತೆ, ಮಗುವಿಗೆ ಪದೇ ಪದೇ ಪಿಟ್ಸ್ ಬರ್ತಾ ಇರುತ್ತೆ, ಆ ಥರ ಇದ್ದಾಗ ವೈದ್ಯರೇ ಒಂದೊಂದು ಸಲ ಹೇಳ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ರಿ, ಬ್ಲಡ್ಡಲ್ಲಿ ಎಷ್ಟು ಲವಣದ ಅಂಶ ಇದೆ ಅಥವಾ ನಂಜೇನಾರ ಆಗಿದ್ರೆ ಅದರಿಂದ ಜ್ವರ ಬಂದು ಪಿಟ್ಸ್ ಬಂದಿರ್ಬೋದಾ ಅಂತ. ವೈದ್ಯರ ಸಲಹೆ ಮಾಡಿದರೆ ಮಾತ್ರ ರಕ್ತದ ತಪಾಸಣೆ ಮಾಡಿಸಿ, ಇಲ್ಲ ಅಂದರೆ ಈ ಕಾಯಿಲೆಗೆ ಯಾವುದೇ ವಿಧವಾದ ರಕ್ತ ಪರೀಕ್ಷೆ ಬೇಕಾಗುವುದಿಲ್ಲ. ಮತ್ತು ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸ್ಬೋದು, ಅದೇನಪ್ಪ ಅಂದರೆ ಪಾಪುಗೆ ಒಂದು ಸಲ ಜ್ವರ ಬಂದಿತ್ತು, ಪಿಟ್ಸ್ ಬಂತು, ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ವಿ, ನೆಕ್ಸ್ಟ್ ಟೈಮ್ ನಮ್ಮ ಮಗುಗೆ ಜ್ವರ ಬಂದಾಗ ಈ ಥರ ಪಿಟ್ಸ್ ಬರುತ್ತಾ, ಇದರಿಂದ ಏನಾರು ಅಪಾಯ ಆಗುತ್ತಾ ಅಂತ ನೀವು ಕೇಳ್ಬೋದು. ಇದಕ್ಕೆ ನಾನೇನು ಹೇಳೋದು ಅಂದರೆ ನೆಕ್ಸ್ಟ್ ಟೈಮ್ ಬರುತ್ತಾ ಇಲ್ಲ ಅಂತ ಹೇಳೋದು ತುಂಬ ಕಷ್ಟ. ಯಾಕಂದರೆ ಒಂದು ಸಲ ಮಗುಗೆ ಏನಾದ್ರು ಜ್ವರ ಬಂದು ಪಿಟ್ಸ್ ಬಂದಿದೆ ಅಂದರೆ 30-40% ಚಾನ್ಸಸ್ಸು ಆ ಮಕ್ಕಳಲ್ಲಿ ಇನ್ನೊಂದು ಬಾರಿ ಜ್ವರ ಬಂದಾಗ ಪಿಟ್ಸ್ ಬರೋ ಚಾನ್ಸಸ್ಸು ಇರುತ್ತೆ. ಬಟ್ ಯಾವ ಮಕ್ಕಳಿಗೆ ಬರುತ್ತೆ, ಯಾವ ಮಕ್ಕಳಿಗೆ ಬರಲ್ಲ ಅಂತ ಹೇಳೋದು ತುಂಬಾ ಕಷ್ಟ. ಇದರಲ್ಲಿ ನಾವು ಏನು ಗಮನಿಸಬೇಕು ಅಂದರೆ ಕೆಲವು ಅಪಾಯಕಾರಿ ಅಂಶ ಮಕ್ಕಳಲ್ಲಿ ಏನಾದ್ರು ಇತ್ತು ಅಂತ ನಾವು ಇಂಗ್ಲೀಷ್ನಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಥರ ಏನಾರು ಅಂಶಗಳಿದ್ದರೆ ಆ ಮಕ್ಕಳಲ್ಲಿ ಮತ್ತೆ ಈ ಪಿಟ್ಸು ಪುನರಾವರ್ತನೆ ಆಗುವ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅವೇನಪ್ಪ ಅಂದರೆ ಮೊದಲೇ ಬಾರಿಗೆ ಪಾಪುಗೆ ಪಿಟ್ಸ್ ಬಂದಾಗ 18 ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿದ್ದಾಗ, ಆಮೇಲೆ ಮಗು ಲಿಂಗ ಗಂಡು ಮಗು ಆಗಿದ್ದರೆ ಈ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಒಂದೊಂದು ಮಕ್ಕಳಿಗೆ ಜ್ವರ ಬಂದು ಒಂದೇ ತಾಸನಾಗ ಪಿಟ್ಸ್ ಬಂದುಬಿಡ್ತಾ. ಒಂದೊಂದು ಸಲ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ ಪಿಟ್ಸ್ ಬಂದಾಗ ಏನು ಜ್ವರ ಇರಲಿಲ್ಲ, ಹೋದ್ಮೇಲೆ ನಾವು ನೋಡಿದ್ವಿ ಜ್ವರ ಭಾಳ ಇತ್ತು ಅಂತ. ಅಂತಿದ್ದಾಗೂ ಮತ್ತೆ ಈ ಪಿಟ್ಸು ಪುನರಾವರ್ತನೆ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಲೋ ಗ್ರೇಡ್ ಫೀವರ್ ಅಥವಾ ಕಡಿಮೆ ತಾಪಮಾನದಲ್ಲಿ ಜ್ವರ ಬಂದಾಗ ಪಿಟ್ಸ್ ಬಂದರೆ, ಅಥವಾ ಮನೆಯಲ್ಲಿ ಯಾರಿಗಾರು ಪೋಷಕರಾಗಲಿ ಒಡಹುಟ್ಟಿದವರಿಗಾಗಲಿ ಅಥವಾ ಸಂಬಂಧಿಕರಿಗಾಗಲಿ ಜ್ವರ ಬಂದಾಗ ಪಿಟ್ಸ್ ಬರುವ ಕಾಯಿಲೆ ಇದ್ದರೆ ಆವಾಗೂ ಈ ರಿಸ್ಕ್ ಭಾಳ ಇರ್ತದೆ. ಮತ್ತು ನೀವು ಇನ್ನೊಂದು ಕೇಳ್ಬೋದು, ಮಗುಗೆ ಪದೇ ಪದೇ ಪಿಟ್ಸ್ ಬರ್ತಾ ಇದೆ, ಜಾಸ್ತಿ ದಿವಸ ಪಿಟ್ಸಿಂದ ಔಷಧಿ ಕೊಡೋ ಅವಶ್ಯಕತೆ ಏನಾರು ಇದೆಯಾ ಅಂತ. ಈ ಜ್ವರದ ಜೊತೆಗೆ ಬರುವ ಪಿಟ್ಸ್ ಕಾಯಿಲೆಗೆ ಆ ಥರ ಅವಶ್ಯಕತೆ ಏನೂ ಇರುವುದಿಲ್ಲ. ಮತ್ತು ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳಿಗೆ ಕಾಡುವ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಮುಂದೆ ಪಾಪುಗೆ ಏನಾದ್ರು ಇದರಿಂದ ತೊಂದರೆ ಆಗ್ಬೋದಾ, ಶಾಲೆಗೆ ಹೋಗ್ತಾ ಇರುತ್ತೆ ಮಕ್ಕಳು, ಶಾಲೆಯಲ್ಲಿ ಏನಾದ್ರು ಓದೋದಕ್ಕೆ ಏನಾದ್ರು ತ್ರಾಸ ಆಗ್ಬೋದಾ, ಅಥವಾ ಬುದ್ಧಿಗೆ ಏನಾದ್ರು ಕೊರತೆ ಆಗ್ಬೋದಾ ಅಂತ ನೀವು ಕೇಳ್ಬೋದು. ಇದಕ್ಕೆ ಒಂದು ಉತ್ತರ ಏನು ಅಂದರೆ, ಈ ರೀತಿ ಜ್ವರ ಬಂದಾಗ ಪಿಟ್ಸ್ ಬರೋದ್ರಿಂದ ಶಾಲೆಯ ಕಾರ್ಯಕ್ಷಮತೆಯಲ್ಲಿ ಯಾವುದೇ ವಿಧವಾದ ಪರಿಣಾಮ ಬೀರುವುದಿಲ್ಲ. ಮಗುವಿನ ಬುದ್ಧಿಗಾಗಲಿ, ದೇಹದ ಬೆಳವಣಿಗೆಗಾಗಲಿ ಅಥವಾ ಮೆದುಳಿನ ಬೆಳವಣಿಗೆಗಾಗಲಿ ಯಾವುದೇ ವಿಧವಾದ ತೊಂದರೆ ಇಲ್ಲ. ಈ ರೀತಿ ಇದ್ದಾಗ ಅಪಸ್ಮಾರಕ ರೋಗ ಅಂದರೆ ಎಪಿಲೆಪ್ಸಿ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಆ ಥರ ಬರೋ ಚಾನ್ಸಸ್ಸು ತುಂಬಾ ಕಡಿಮೆ. ನಾನು ಹೇಳಿದೆ ಸಿಂಪಲ್ ಫೆಬ್ರೈಲ್ ಸೀಷರ್ ಅಂತ ಒಂದು, ಅಂದರೆ ಸರಳವಾಗಿ ಬರುವ ಜ್ವರದ ಜೊತೆಗೆ ಬರುವ ಪಿಟ್ಸ್ ಕಾಯಿಲೆಯಲ್ಲಿ ಈ ರೀತಿ ಎಪಿಲೆಪ್ಸಿ ಕಾಯಿಲೆ ಬರುವುದು ಕೇವಲ 1% ಮಕ್ಕಳಲ್ಲಿ ಮಾತ್ರ. ಅಂದರೆ 99% ಮಕ್ಕಳಲ್ಲಿ ಯಾವುದೇ ವಿಧವಾದ ತೊಂದರೆ ಆಗೋದಿಲ್ಲ. ಅದೇ ಸಂಕೀರ್ಣ ಜ್ವರದ ಜೊತೆಗೆ ಬರುವ ಪಿಟ್ಸ್ ಕಾಯಿಲೆ ಇತ್ತು ಅಂದರೆ ಈ ರೀತಿ ಎಪಿಲೆಪ್ಸಿ ಕಾಯಿಲೆ ಬರುವ ಚಾನ್ಸಸ್ಸು 6-7% ಮಕ್ಕಳಿಗೆ ಅಷ್ಟೇ ಇರುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ಭಯ ಬೇಡ. ಸೊ ನೀವು ಹೇಳಕತ್ತೀರಿ ಮಕ್ಕಳಿಗೆ ಜ್ವರ ಬಂದಾಗ ಪಿಟ್ಸ್ ಬಂತು, ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ ಅಂತ. ಅದರಿಂದ ಸೊ ಎಲ್ಲ ಜ್ವರ ಬಂದಾಗೂ ಪಿಟ್ಸ್ ಬರುತ್ತಲ್ಲ, ಇದು ಜ್ವರದ ಜೊತೆಗೆ ಬರೋ ಪಿಟ್ಸ್ ಕಾಯಿಲೆನೇ ಅಥವಾ ಫೆಬ್ರಲ್ ಸೀಷರ್ ಅಂತ ನೀವು ಕೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಇದಕ್ಕೆ ಉತ್ತರ ಎಸ್ ಅಂತ ಹೇಳ್ತೀನಿ. ಬಟ್ ಒಂದೊಂದು ಸಲ ಏನಿರ್ತೈತಿ, ಕೆಲವು ತೀವ್ರ ಜ್ವರ ಬಂದಾಗ ಅಥವಾ ತೀವ್ರ ನಂಜಾದಾಗೂ ಮಕ್ಕಳಿಗೆ ಇದೇ ಥರ ಜ್ವರ ಬಂದು ಪಿಟ್ಸ್ ಬರೋ ಥರ ಇರುತ್ತೆ. ಸೊ ಆ ಕಾಯಿಲೆನೂ ಇದೇ ಥರ ನಮಗೆ ಅನ್ನಿಸ್ಬೋದು. ಬಟ್ ಅದಕ್ಕೆ ಬೇರೆ ಟ್ರೀಟ್ಮೆಂಟೇ ಇರುತ್ತೆ, ಅದಕ್ಕೆ ಬೇರೆಯೇ ಇದಿರುತ್ತೆ. ಸೊ ನಾವು ಮನೇಲಿ ಇದನ್ನು ಹೆಂಗೆ ಕಂಡುಹಿಡಿಬೇಕು ಅಂದರೆ ಇದು ತುಂಬ ಕಷ್ಟ. ಇದಕ್ಕೆ ನೀವು ವೈದ್ಯಕೀಯ ಸಲಹೆ ಪಡೆಯುವುದು ಅತ್ಯಗತ್ಯ. ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ಬೋದು ಅಂದರೆ ಕೆಲವೊಂದು ರೆಡ್ ಫ್ಲ್ಯಾಗ್ ಸೈನ್ ಅಂದರೆ ಕೆಂಪು ಧ್ವಜದ ಚಿಹ್ನೆಗಳು ಅಂತ ಇದೆ. ಈ ಥರ ಏನಾದರೂ ಚಿಹ್ನೆಗಳು ಅಥವಾ ಸಿಂಪ್ಟಮ್ಸ್ ಏನಾದರೂ ನಿಮ್ಮ ಮಕ್ಕಳಲ್ಲಿತ್ತು ಅಂದರೆ ನೀವು ಆದಷ್ಟು ಬೇಗ ವೈದ್ಯಕೀಯ ಸಲಹೆ ಪಡೆಯುವುದು ತುಂಬ ಅಗತ್ಯ. ಏನಪ್ಪ ಇವು ಚಿಹ್ನೆ ಕೆಂಪು ಧ್ವಜದ ಚಿಹ್ನೆ ಅಂದರೆ, ಒಂದು ಪಾಪುಗೆ ಜ್ವರ ಬಂದು ಪಿಡ್ಸ್ ಬಂದೈತಿ, ಒಂದು ತಾಸು ಎರಡು ತಾಸಾದರೂ ಇನ್ನೂ ಪ್ರೆಗ್ನೆಂಟ್ ಬಂದಿಲ್ಲ, ಆಮೇಲೆ ಪಾಪು ಕೈಕಾಲೆಲ್ಲ ತುಂಬ ತಣ್ಣಗಾಗ್ಯಾವು, ಜ್ವರ ಇಲ್ಲ ಅಂದರೂ ಪಾಪು ತುಂಬ ಮುಪ್ಪಾಗಿದೆ, ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ, ಆಮೇಲೆ ಪಾಪು ತುಂಬ ಪದೇ ಪದೇ ವಾಂತಿ ಮಾಡ್ತಾ ಇದೆ, ತಲೆನೋವು ಬರ್ತಾ ಇದೆ, ಆ ಥರ ಹೇಳ್ಬೋದು. ಅಥವಾ ಮಕ್ಕಳಲ್ಲಿ ನರದ ದೌರ್ಬಲ್ಯತೆ ಆ ಥರ ಏನಾರು ಇರ್ಬೋದು. ಕೆಲವೊಂದು ಮಕ್ಕಳಿಗೆ ಏನಾಗಿರುತ್ತೆ ಅಂದರೆ ಅದಕ್ಕೆ ವಯಸ್ಸಿಗೆ ತಕ್ಕಾದ ಮೈಲ್ ಸ್ಟೋನ್ಸ್ ಅಂತ ನಾವು ಹೇಳ್ತೀವಿ, ಅಂದರೆ ಬೆಳವಣಿಗೆ ಹತ್ತಬೇಕಾದ ಮೈಲುಗಲ್ಲು, ಅವು ವಯಸ್ಸಿನ ಪ್ರಕಾರ ಬಂದಿಲ್ಲ ಅಂತ ಅಂದರೆ ಅಂಥ ಮಕ್ಕಳನ್ನು ನಾವು ಮಕ್ಕಳ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುವುದು ತುಂಬ ಅಗತ್ಯ. ಆಮೇಲೆ ವೈದ್ಯರು ಏನು ಹೇಳ್ತಾರೋ ಆ ರೀತಿ ಪರೀಕ್ಷೆ ಮಾಡಿ ಮುಂದಿನ ಕ್ರಮನ ಕೈಗೊಳ್ಬೋದು. ಇದುವರೆಗೆ ಡಾಕ್ಟರ್ ಅಶ್ವಿನಿಯವರು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಾರೆ. ಇನ್ನು ನೀವು ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ನಾ ಮಂಜುನಾಥ್ ನಾಡಗೇರ್ ಅಂತ ಹಳೆಯೊಬ್ಳಿಂದ ರೀ. ನಾಡಗೇರ್ ಅವರ ಕೇಳ್ರಿ ಪ್ರಶ್ನೆ. ಅದ್ರಿ, ಸಣ್ಣ ಹುಡುಗರು ಮೂರ್ ಜೀವನ್ ಹೋಗ್ತಾರಲ್ಲಾಣ ಏನಂತ ಕೇಳ್ಬೇಕು. ಈಗ ಅವರು ಜ್ವರ ಬಂದಾಗ ಏನ್ ಪಿಟ್ಸ್ ಬರ್ತೈತಿ, ಮೂರ್ಛೆ ರೋಗ ಬರ್ತದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಎಲ್ಲಿ ತುಮೂರು ಗೊತ್ತಿಂದ, ಬಸವರಾಜ್ ಮುಸಿಗೇರಿ ಅಂತ ಹೇಳಿ. ಬಸವರಾಜ್ ಅವರ ಕೇಳ್ರಿ ಪ್ರಶ್ನೆ. ಮೇಡಮ್ ನಮಸ್ತೆ ರೀ. ಡಾಕ್ಟರ್ ನಮಸ್ತೆ ಹೇಳಿ. ಬಸವರಾಜ್ ಅವರೇ, ಮೇಡಮ್ ಈಗ ಸಣ್ಣ ಆರು ತಿಂಗಳ ಕೂಸಲಿಂದ ಹಿಡಿದು 18 ತಿಂಗಳ ಅಥವಾ ಒಂದೂವರೆ ವರ್ಷ ಎರಡು ವರ್ಷ ಅಂತೀವಿ ರೀ, ಈ ತರ ಪೀಡ್ಸ್ ಬಂದಾಗ ಈ ಕಬ್ಬಣ ಚೂರು ಚೀಲಿಕಾಯಿ ಅಂತ ಚಾವಿಗೆಲ್ಲ ಕೊಟ್ಟು ಎಸಿರ್ತಾರಲ್ಲ ಮೇಡಮ್, ಅದು ಎಷ್ಟು ಮಟ್ಟಿಗೆ ಸರಿ? ಆತರ ಮಾಡಬಹುದಾ ಮಾಡಬಾರ್ದು? ಇಲ್ಲ, ಆತರ ಮಾಡಬಾರ್ದು. ಯಾಕಂದ್ರೆ ನಾವು ಈ ಕಬ್ಬಣದಾಗ್ಲಿ ಲೋಹದಾಗ್ಲಿ ರಾಡ್ ಕೊಟ್ಟಾಗ ಮಕ್ಕಳು ಆಗ್ಲೇ ಅದರಿಸ್ತಿರ್ತವೆ, ಅಂದ್ರೆ ಕೈಕಾಲನ್ನೆಲ್ಲ ನಡ್ಗಿಸ್ತಿರ್ತವೆ. ನಾವು ಹಂಗೇನಾದ್ರು ಕೊಟ್ಟಾಗ ಅದು ಚೂಪಾಗೇನಾರು ಇತ್ತು ಅಂದ್ರೆ ಮಗುಗೆ ಅದರಿಂದ ಗಾಯ ಆ ತರ ಏನಾರು ಆಗ್ಬಹುದು. ಬಟ್ ಹಿಂಗ್ ನಾವು ಕಬ್ಬಣದ ಏನಾರು ಕೊಟ್ರೆ ಪಿಟ್ಸ್ ಬಂದಕತ್ತಿ ಅನ್ನೋದು ಸುಳ್ಳು. ನಾನು ಈಗ ಹೇಳಿದ್ನಲ್ಲ, ಜ್ವರ ಬಂದಾಗ 5 ನಿಮಿಷ ತನಕ ಅಷ್ಟ ಪಿಟ್ಸ್ ಇರ್ತತಿ. ಸೊ 5 ನಿಮಿಷ ಅಷ್ಟೇ ಪಿಟ್ಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಏನ್ ಕೊಟ್ರಿ ಏನ್ ಕೊಡ್ಲಿಲ್ಲ ಅಂದ್ರೂ ಪಿಟ್ಸ್ ಕಾಯಿಲೆ ಬಂದಾಗೆ ಆಕತ್ತಿ, ಹಂಗದು ಕೊಡಕ್ ಹೋಗ್ಬೇಡ್ರಿ. ಹಲೋ, ಹಾ ಡಾಕ್ಟರ್ ನಮಸ್ಕಾರ. ನಾನು ಆನಂದ್ ಸಾಗರ್ ಅಂತ ಹೇಳಿ ಬಾಲ್ಕುಟಿ ಮಾತಾಡ್ಕತ್ತೀನಿ. ಐ ಆಮ್ 75 years old. ನಾನು ಒಂದು ಎಕ್ಸಾಂಪಲ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬಹಳ ರಿಲೇಟಿವ್ ಮ್ಯಾರೇಜ್ ಆಗಿರ್ತದ ಆ ಮಕ್ಕಳಿಗೆ ಫಿಟ್ ಕೊಡೋ ಚಾನ್ಸಸ್ ಬಹಳ ಇರ್ತಾವ. ಎರಡನೇದು ಬ್ರೈನ್ ದಾಗ ಏನ್ರ ಟ್ಯೂಮರ್ ಗ್ಯೂಮರ್ ಇತ್ತಪ್ಪ ಅಥವಾ ಅಂತಂದ್ರೆ ಮತ್ತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಅದನ್ನು ಬರ್ತಿರ್ತದ. ಫಾರಿನ್ ದಾಗ ಆರ್ಟಿಫಿಷಿಯಲ್ ಆಕ್ಸಿಜನ್ ಕೊಟ್ಟು ಇಮಿಡಿಯೇಟ್ಲಿ ಇದನ್ ಮಾಡ್ತಾರ. ಆಮೇಲೆ ಎನ್ಸೆಫಲೋಗ್ರಾಮ್ಸಿಂದ ನೋಡಿದ್ರೆ ಅವ್ರು ಫಿಟ್ಸ್ ಯಾವ ರೇಂಜ್ ದಾಗ ಎಲ್ಲ ಗೊತ್ತಾಗ್ತದ. ಮತ್ತೆ ಗಾರ್ಡಿನಾಲ್ ಟ್ರೀಟ್ಮೆಂಟ್ ಹೆಂಗ್ ಅಂತೀರಿ? ಗಾರ್ಡಿನಾಲ್ ಟ್ರೀಟ್ಮೆಂಟ್ ಕೊಡಬಹುದಾ? ಗಾರ್ಡಿನಾಲ್ 60 mg ಸಣ್ಣ ಹುಡುಗರಿಗೆ ಅಥವಾ ಹೆಲ್ಪ್ಯಾರಿನ್ ಒಂದು 5 ವರ್ಷ ಬರ್ಲಿಲ್ಲ ಅಂದ್ರೆ ಅವ್ರು ಫಿಟ್ಸ್ ಇಂದ ಔಟ್ ಆದಂಗ. ಇವೆಲ್ಲ ಸ್ವಲ್ಪ ಸಮಸ್ಯೆಗಳು ಪ್ಲೀಸ್ ಆನ್ಸರ್ ಮೀ. ಓಕೆ, ಅಂದರೆ ನೀವು ತುಂಬ ಪ್ರಶ್ನೆ ಕೇಳಿದ್ದೀರಾ. ಮೊದಲನೇದಾಗಿ ಮಕ್ಕಳಲ್ಲಿ ಪಿಡ್ಸ್ ಬರೋದು ಜ್ವರ ಬಂದು ಒಂದೇ ಕಾರಣಕ್ಕಲ್ಲ. ಅಂದರೆ ನಾನೀಗ ಹೇಳಿದ್ನಲ್ಲ, ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗ ಅದೊಂದೇ ಅಲ್ಲ, ಬೇರೆ ಸುಮಾರು ಕಾರಣ ಆಗಿರ್ಬೋದು. ಒಂದು ಮೆದುಳು ಜ್ವರ ಇರ್ಬೋದು, ಇನ್ನೊಂದು ಟ್ಯೂಮರ್ ಆಗಿರ್ಬೋದು, ಅಥವಾ ತಲೆಯಲ್ಲಿ ರಕ್ತಸ್ರಾವ ಆಗಿರ್ಬೋದು. ಈ ಥರ 10 ಹಲವಾರು ಕಾರಣದಿಂದ ಪಿಡ್ಸ್ ಬರೋ ಥರ ಚಾನ್ಸಸ್ ಇರುತ್ತೆ. ಬಟ್ ನಮ್ಮದು ಮೇನ್ ಏಮ್ ಏನು ಅಂತ ಅಂದರೆ ಯಾವ ಕಾರಣದಿಂದ ಪಿಡ್ಸ್ ಬರ್ತಾ ಇದೆ ಅಂತ ಅದನ್ನು ಫಸ್ಟ್ ಪತ್ತೆ ಹಚ್ಚಬೇಕು. ಕಾರಣ ಏನು ಅಂತ ಕಂಡುಹಿಡಿದ ಮೇಲೆ ನಾವು ಟ್ರೀಟ್ಮೆಂಟ್ ಏನು ಅಂತ ಮುಂದೆ ಮಾಡ್ಬೋದಾಗತ್ತೆ. ಯಾಕಂದರೆ ಕೆಲವು ಕ್ಲಿನಿಕಲಾಗಿ ನಾವು ನೋಡಿದೆ, ಈಗ ಪರೀಕ್ಷೆ ಮಾಡಿದಾಗ ನಮಗೊಂದು ರೋಗದ ಬಗ್ಗೆ ಮಾಹಿತಿ ಸಿಗುತ್ತೆ, ಈ ಥರ ಇರ್ಬೋದು ಈ ಥರ ಇರ್ಬೋದು ಅಂತ. ಈಗ ಮೆದುಳು ಜ್ವರ ಅಂದರೆ ಅದಕ್ಕೆ ಕೆಲವೊಂದು ಟೆಸ್ಟ್ನ ಮಾಡಬೇಕಾಗುತ್ತೆ, ಅಂದರೆ ಬೆನ್ನಲ್ಲಿ ನೀರು ತೆಗೆದು ಟೆಸ್ಟ್ ಮಾಡೋದಾಗಲಿ, ಬ್ಲಡ್ ಟೆಸ್ಟ್ ಆಗಲಿ ಮಾಡೋದಾಗುತ್ತೆ. ಈಗ ಅದು ನಾವು ಏನಾದ್ರೂ ಬೇರೆಯಲ್ಲಿ ತಲೆಯಲ್ಲಿ ರಕ್ತಸ್ರಾವ ಅಂದರೆ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಈ ಥರ ನಾವು ಏನು ಕಾಯಿಲೆನ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ನ ಮತ್ತು ಬೇರೆ ಏನು ಟೆಸ್ಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಆಮೇಲೆ ಗಾರ್ಡಿನಲ್ಲಿ ಎಲ್ಲ ಮಕ್ಕಳಿಗೂ ಬೇಕಾಗೋದಿಲ್ಲ, ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಪಿಡ್ಸ್ನ ಔಷಧ ಬೇಕಾಗುತ್ತೆ. ಅದು ತೂಕದ ಪ್ರಕಾರ, ವಯಸ್ಸಿನ ಪ್ರಕಾರ, ಅದ್ರ ಮೇಲೆ ನಾವು ತಗೊಂಡು ನೋಡ್ತೀವಿ. ಲಿವರ್ ಹೆಂಗೆ ಕೆಲಸ ಮಾಡಕತ್ತೈತಿ, ಹೀಗೆಲ್ಲ ಸುಮಾರು ಅಂಶಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಅದನ್ನು ನೋಡಿಬಿಟ್ಟು ನಾವು ಹೆಂಗೆ ಮಾಡಬೇಕು ಅದ್ರ ಪ್ರಕಾರ ನಾವು ಸಿರಪ್ ಆಗಲಿ ಮಾತ್ರೆಯನ್ನಾಗಲಿ ಕೊಡ್ತೀವಿ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳ್ರಿ ಮಂಜುನಾಥ್, ಏನ್ ಕೇಳ್ತೀರಿ? ಸಣ್ಣ ಮಗು ಈ ಜ್ವರ ಸಂಬಂಧಪಟ್ಟಿದ್ದಲ್ಲ, ಅದನ್ನ ಬರ್ಲಾರ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು. ಇವರು ಮಂಜುನಾಥ್ ಅವರು ಜ್ವರ ಬರ್ಲಾರ್ದಂಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ನಾವು ಜ್ವರ ಬಂದಾಗ ಫಸ್ಟ್ ಏನು ಅಂತ ಅಂದರೆ ಪಾಪುಗೆ ನಿಜವಾಗ್ಲೂ ಜ್ವರ ಇದೆಯಲ್ಲ ಅಂತ ನೋಡಬೇಕಾಗತ್ತೆ. ಅದರಿಂದ ಪಾಪುದು ಬಾಡಿ ಟೆಂಪ್ರೇಚರ್ ಅಂದರೆ ಉಷ್ಣಾಂಶ ಎಷ್ಟಿದೆ ಅಂತ ನಾವು ಟೆಂಪ್ರೇಚರ್ ಥರ್ಮೋಮೀಟ್ರಿಂದ ಚೆಕ್ ಮಾಡಿ ನೋಡ್ಬೋದು. ಜ್ವರ ಇದೆ ಅಂತ ಅಂದರೆ ನಾವು ಆಗಲೇ ಹೇಳಿದೆ ಪ್ಯಾರಾಸಿಟಮಾಲನ್ನು ಔಷಧಿ ಇರುತ್ತೆ. ಬಟ್ ಆ ಔಷಧಿ ಕೊಡೋಕ್ಕಿಂತ ಮುಂಚೆ ನಾವು ಏನು ಒಂದು ಮುಂಜಾಗ್ರತೆ ವಹಿಸಬೇಕು ಅಂದರೆ ಪಾಪು ತೂಕ ಎಷ್ಟು ವಯಸ್ಸೆಷ್ಟು ಅಂತ ನೋಡ್ಕೊಂಬಿಟ್ಟು ಮಕ್ಕಳ ಡಾಕ್ಟರ್ ಸಲಹೆ ಪಡೆದು ಮಾತ್ರ ಔಷಧಿ ಕೊಡ್ಬೋದು. ಅಂದರೆ ಎಷ್ಟು ಅಂಶ ಕೊಡಬೇಕಾಗತ್ತೆ, ಯಾವ ಡೋಸಲ್ಲಿ ಕೊಡಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ. ಹಂಗೆ ಕೊಟ್ಟಾಗ ಜ್ವರ ಕಂಟ್ರೋಲ್ ಆಗುತ್ತೆ. ಆಮೇಲೆ ಅದರಿಂದನೂ ಜ್ವರ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಉಗುರು ಬೆಚ್ಚ ನೀರಲ್ಲಿ ಒದ್ದೆ ಬಟ್ಟೆ ಮಾಡಿ ಪಾಪು ಮೈ ಒರೆಸಿದ್ದನ್ನು ಜ್ವರ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯಪ್ಪ ಅಂದರೆ ಯಾವ ಕಾರಣದಿಂದ ಜ್ವರ ಬರ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಇದರಿಂದ ನೀವು ಮಕ್ಕಳ ವೈದ್ಯರಿರ್ತಾರಲ್ಲ ಅವರು ಸಲಹೆ ಪಡೆಯುವುದು ಅಗತ್ಯ. ಇನ್ನು ಮೇಡಮ್, ಇಲ್ಲಿವರೆಗೆ ನೀವು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿರಿ. ಅಂದರೂ ಕೂಡ ನಾನು ನಮ್ಮ ಕೇಳುಗರ ಮಾಹಿತಿಗಾಗಿ ಕೇಳ್ತೀನಿ, ಯಾವ ವಯಸ್ಸಿನ ಮಕ್ಕಳಲ್ಲಿ ಜ್ವರದ ಸೆಳೆತ ಅಂದರೆ ಈ ಏನು ಮೂರ್ಛೆ ರೋಗ ಅನ್ನೋದು ಕಂಡು ಬರ್ತದೆ ಅಂತ ಜ್ವರ ಬಂದಾಗ? ನಾರ್ಮಲಾಗಿ ಜ್ವರದ ಸೆಳೆತ ಕಂಡು ಬರೋದು ಮಕ್ಕಳು 6 ತಿಂಗಳಿಂದ 5 ವರ್ಷ ಇದ್ದಾಗ ಅಂದರೆ. ಆದರೆ ಅದರಲ್ಲೂ ಯಾರಿಗೆ ತುಂಬ ಜಾಸ್ತಿ ಬರುತ್ತೆ ಅಂದರೆ 12 ತಿಂಗಳಿಂದ 18 ತಿಂಗಳ ಮಕ್ಕಳಲ್ಲಿ ಕಾಮನ್ ಆಗಿ ಇದು ಕಾಣುತ್ತೆ. ಬಟ್ 6 ತಿಂಗಳಿಂದ 5 ವರ್ಷದ ಮಕ್ಕಳಲ್ಲಿ ಯಾವ ವಯಸ್ಸಿದ್ರೂ ಇದು ಬರೋ ಚಾನ್ಸಸ್ ಇರುತ್ತೆ. 5 ವರ್ಷ ಆದಮೇಲೆ ಇದು ಕಂಡುಕೊಳ್ಳುವುದಿಲ್ಲ. ಹಲೋ ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡ್ತೀರಿ? ಕೊಕ್ಕಟೆ ಅವರ, ಎಲ್ಲಿಂದ ಮಾತಾಡ್ತೀರಿ? ರಾಯಬಾಗದಿಂದ. ಕೇಳ್ರಿ ಪ್ರಶ್ನೆ. ಅಂದ್ರೆ ನೀವು ಹೇಳ್ತಾ ಇರೋದು ಜ್ವರ ಬಂದಾಗ ಪಿಟ್ಸ್ ಕಾಯಿಲೆ ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದೀರಲ್ವಾ? ಇಲ್ಲ, 4 ಮಕ್ಕಳು ಸತ್ತೋರಿ, ಪಿಟ್ಸ್ ಬಂದರೆ 8 ತಿಂಗಳಿಗೆ. ಕರೆಕ್ಟ್ ಅಲ್ಲ, ಕರೆಕ್ಟು. ಅಂದ್ರೆ ಪಿಟ್ಸ್ ಮಕ್ಕಳಲ್ಲಿ ಸುಮಾರು ಕಾರಣಕ್ಕೆ ಬರ್ಬೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಅದು ಕಾರಣ ಏನು ಅಂತ ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟು. ಸೊ ಈಗ ನಾನು ಹೇಳಿದ್ದು, ನಾನು ಈಗ ಇಷ್ಟವರೆಗೂ ನಾನು ಏನು ಮಾಹಿತಿ ನೀಡಿದ್ನಲ್ಲ, ಅದು ಜ್ವರ ಬಂದಾಗ ಬರುವ ಪಿಟ್ಸ್ ಕಾಯಿಲೆ ಬಗ್ಗೆ. ಈ ಜ್ವರ ಬಂದಾಗ ಬರುವ ಪಿಟ್ಸ್ ಕಾಯಿಲೆ ಏನಿದೆಯಲ್ಲ, ಇದು ಅನುವಂಶೀಯ ಕಾಯಿಲೆ ಅಲ್ಲ. ಬಟ್ ಏನಂದ್ರೆ, ಮನೆಯಾಗ ಯಾರಿಗಾರು ದೊಡ್ಡವರಿಗೆ ಅಥವಾ ಬೇರೆ ಮಕ್ಕಳಿಗೆ, ಈಗ ಒಂದು ದೊಡ್ಡ ಮಗು ಪಿಟ್ಸ್ ಇತ್ತು ಅಂದರೆ ಸಣ್ಣ ಮಗು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂದರೆ 10-20% ನಾರ್ಮಲ್ ಮಕ್ಕಳಿಗಿಂತ ಈ ಮಕ್ಕಳಿಗೆ ಜಾಸ್ತಿ ಚಾನ್ಸಸ್. ಬಟ್ ಹಂಗಂತ ಇದನ್ನ ಅನುವಂಶೀಯ ಕಾಯಿಲೆ ಅಂತ ಹೇಳಕ್ ಬರಲ್ಲ. ಅಲ್ಲ, ಕರೆಕ್ಟು. ನಾನು ಹೇಳಿದ್ನಲ್ಲ, ಯಾವ ಕಾರಣ ಅಂತ ಫಸ್ಟ್ ಕಾರಣ ಪತ್ತೆ ಹಚ್ಚಬೇಕಾಗತ್ತೆ. ಅನುವಂಶೀಯ ಕಾಯಿಲೆ ಏನಾರು ಇದೆಯಾ, ಅಥವಾ ಇದು ಜ್ವರದಿಂದನೇ ಬಂದಿರೋ ಪಿಟ್ಸ, ಅಥವಾ ಬೇರೆ ಏನಾರು ಇದೆಯಾ ಅಂತ ನಾವು ನೋಡ್ಬೇಕಾಗತ್ತೆ. ಅದನ್ನು ನೋಡಿ ಹೇಳ್ಬೋದು ಮುಂದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ತಮ್ಮ ಹೆಸರು? ಬಸ್ಲಿಂಗ್ ನಾಯಕ್ ಅವರು. ಸ್ವಲ್ಪ ನೆಟ್ವರ್ಕ್ ಸರಿ ಬರು ಕಡೆ ಬಂದು ಮಾತಾಡ್ರಿ. ಏನಂತ ಹೇಳಿದ್ರಿ ನೀವು? 8 ತಿಂಗಳಿಂದ ಮೂರ್ಛೆ ಬರ್ತಾ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಅವರು. ನಾನು ಇಷ್ಟೊತ್ತು ಮಾಹಿತಿ ನೀಡಿದ್ನಲ್ಲ, ಅದು ಜ್ವರ ಬಂದಾಗ ಬರುವ ಪಿಟ್ಸ್ ಕಾಯಿಲೆ ಬಗ್ಗೆ ಮಾಹಿತಿ ನೀಡಿತ್ತು. ಅದಕ್ಕೆ ನಾನು ಇದಕ್ಕೆ ಗಾಬರಿಗೊಳ್ಬೇಡಿ ಅಂತ ಹೇಳಿದೆ. ಬಟ್ ನಾನು ಒಂದು ಹೇಳಿದೆ, ಕೆಂಪು ದ್ವಜದ ಚಿಹ್ನೆಗಳು ಅಂತ. ಅದರಲ್ಲಿ ಒಂದೇನಪ್ಪ ಅಂದರೆ, ಮಗುಗೆ ಜ್ವರ ಇಲ್ಲ ಅಂದ್ರೂ ಹಿಂಗೆ ಏನಾದ್ರು ಮೂರ್ಛೆ ರೋಗ ಬಂದಿದೆ ಅಂತ ಅಂದರೆ ನಾವು ಹೆಚ್ಚಿನ ಪರೀಕ್ಷೆ ಮಾಡಬೇಕಾಗುತ್ತೆ. ಅಂದರೆ ಸ್ಕ್ಯಾನಿಂಗ್ ಆಗಲಿ, ರಕ್ತ ಪರೀಕ್ಷೆ ಆಗಲಿ, ಅವೆಲ್ಲ ಮಾಡಿದ ನಂತರ ಕಾರಣ ತಿಳಿದುಕೊಂಡು ಪಾಪುಗೆ 2 ವರ್ಷ 3 ವರ್ಷ ಔಷಧಿ ಏನಾದ್ರು ಕೊಡಬೇಕಾ ಅಂತ ನಾವು ನೋಡಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಪದೇ ಪದೇ ಏನಾದ್ರು ಪಿಟ್ಸ್ ಬಂತು ಅಂತ ಅಂದ್ರೆ ಒಂದೊಂದ್ಸಲ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗೋದು, ಜೀವಕ್ಕೆ ತೊಂದರೆ ಆಗೋದು, ಈ ತರ ಸಮಸ್ಯೆಗಳು ಆಗ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಗ ಡಾಕ್ಟರ್ನ ಭೇಟಿಯಾಗಿ ಯಾವ ಕಾರಣಕ್ಕೆ ಬರ್ತಾ ಇದೆ, ಅದನ್ನ ಹೆಂಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಸಲಹೆ ಪಡೆದುಕೊಳ್ಳುವುದು ಸೂಕ್ತ. ಇನ್ನು ಮೇಡಮ್, ಬಹಳಷ್ಟು ಸಣ್ಣ ಮಕ್ಕಳಿದ್ದವ್ರಿಗೆ ಒಂದು ಡೌಟ್ ಇರ್ತದೆ, ಈ ಜ್ವರ ಬಂದಾಗ ಬರುವಂತಹ ಮೂರ್ಛೆ ರೋಗ ಏನು ಬರ್ತದಲ್ಲ ಜ್ವರದ ಸೆಳೆತ, ಇದಕ್ಕೆ MRI ಅಥವಾ EEG ಏನಾರ ಮಾಡಿಸ್ಕೋಬೇಕು? ಹಂಗೆ ಮಾಡಿಸೋದಾದ್ರೆ ಯಾವಾಗ ಮಾಡಿಸ್ಕೋಬೇಕು ಅಂತ? ನಾನು ಜ್ವರ ಬಂದಾಗ ಬರುವ ಮೂರ್ಛೆ ಕಾಯಿಲೆ 2 ತರ ಇದೆ ಅಂತ ಆಗಲೇ ಹೇಳಿದೆ. ಒಂದು ಸಿಂಪಲ್ ಫೆಬ್ರೈಲ್ ಸೀಸರ್ ಅಂದರೆ ಸರಳ ಜ್ವರದ ಜೊತೆಗೆ ಬರುವ ಮೂರ್ಛೆ ಕಾಯಿಲೆ. ಈ ಕಾಯಿಲೆಗೆ ಯಾವುದೇ ಹೆಚ್ಚಿನ ಸ್ಕ್ಯಾನಿಂಗ್ ಆಗಲಿ ಅಥವಾ ಇ ಜಿ ಆಗಲಿ ಅಂದರೆ ತಲೆಪಟ್ಟಿ ಅಂತ ಹೇಳ್ತೀವಲ್ಲ, ಇವೆದ್ರ ಅವಶ್ಯಕತೆ ಬೀಳೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಷರ್ಸ್, ಅಂದರೆ ಸಂಕೀರ್ಣ ಜ್ವರದ ಜೊತೆಗೆ ಬರುವ ಮೂರ್ಛೆ ಕಾಯಿಲೆ. ಈ ಕಾಯಿಲೆಯಲ್ಲಿ ಕೆಲವೊಂದು ಸಲ ಪದೇ ಪದೇ ಬರ್ತಾ ಇದೆ, ಅಥವಾ ನಮಗೆ ಇದು ಜ್ವರದಿಂದ ಬರುವ ಪಿಟ್ಸ್ ಕಾಯಿಲೆ ಅಂತ ಅನ್ನಿಸ್ತಾ ಇಲ್ಲ, ಅಥವಾ ಒಂದೊಂದು ಸಲ ಜ್ವರ ಬಂದಾಗ ಪಿಟ್ಸು ಅರ್ಧ ಗಂಟೆ ಆದರೂ ಬಂದೇ ಆಗಿಲ್ಲ, ಈ ಥರ ಏನಾದರೂ ಇತ್ತು, ಅಥವಾ ಮಗುವಿಗೆ ಏನಾದರೂ ಬೆಳವಣಿಗೆ ಕುಂಠಿತ ಆಗಿತ್ತು, ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆ ಎಂದಾಗ ನಾವು ಹೇಳ್ತೀವಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡೋಣ. ಒಂದೊಂದು ಸಲ ತಂದೆ ತಾಯಿ ಏನಂತಾರೆ, ಇದು ಪಿಟ್ಸ್ ಇರ್ಬೋದು ಇಲ್ಲದೇನೂ ಇರ್ಬೋದು, ಆ ಥರ ಹೇಳ್ತಾ ಇರ್ತಾರೆ, ನಮಗೆ ನಿಖರವಾಗಿ ಗೊತ್ತಿಲ್ಲ ಇದು ಪಿಟ್ಸ್ ಹೌದು ಅಲ್ಲೋ. ಆ ಸಂದರ್ಭದಲ್ಲಿ ನಾವು ಇ ಜಿ ಅಂದರೆ ತಲೆಪಟ್ಟಿ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿ ಪಿಟ್ಸ್ ಕಾಯಿಲೆ ಇದೆಯೋ ಇಲ್ಲೋ ಅಂತ ಪತ್ತೆ ಹಚ್ಚಬಹುದು. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ಕರೆಯಲ್ಲಿ ತೊಂದರೆ ಇತ್ತು. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಾನು ನೀವಂತ ಕೇಳೋದ ಮೇಡಮ್, ಶಿರೋಳದಿಂದ ಉದಯ ಟೇಲರ. ಉದಯ್ ಅವರ ಪ್ರಶ್ನೆ ಕೇಳ್ರಿ, ಟೈಮ್ ಕಮ್ಮಿ ಐತಿ. ಮೇಡಮ್, ಈಗ ಮಕ್ಕಳಲ್ಲಿ ಮೂರ್ಛೆ ಬರಕ ಏನು ಕಾರಣ ಒಂದು, ಆಮ್ಯಾಗ ಜ್ವರ ಬಂದಾಗ ಯಾಕೆ ಬರ್ತೈತೆ ಅಂತ ಒಟ್ಟು ಹೇಳ್ತಾರೆ, ಪೇಟಿಕೆ ಒಳಗೆ ಏನೋ ಹೇಳಿಲ್ಲ ನೀವು. ನಾನು ಇದ್ರ ಬಗ್ಗೆ ಒಂದ್ಸಲ ಹೇಳಿದೆ ಆಕ್ಚುಲಿ, ಜ್ವರ ಬಂದಾಗ ಅಂದರೆ ಆರು ತಿಂಗಳಿಂದ ಐದು ವರ್ಷದ ಮಕ್ಕಳಲ್ಲಿ ಯಾಕೆ ಈ ಥರ ಕಾಯಿಲೆ ಬರುತ್ತೆ ಅಂದರೆ, ಒಂದು ಮೆದುಳಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗಿರೋದಿಲ್ಲ. ನಾರ್ಮಲಿ ನಾವು ಏನಂತೀವಿ, ಮೈಲಿನ್ ಅನ್ನೋ ಒಂದು ಅಂಶ ಇರುತ್ತೆ, ಅದು ಈ ನರಮಂಡಲವನ್ನು ಸುತ್ತಿಕೊಂಡಿರುತ್ತೆ. ಆ ಅಂಶ ಸಣ್ಣ ಮಕ್ಕಳಲ್ಲಿ ಇನ್ನೂ ಬೆಳವಣಿಗೆ ಆಗ್ತಾ ಇರುತ್ತೆ. ಹಿಂಗೆ ಬೆಳವಣಿಗೆ ಆಗೋ ಸಮಸ್ಯೆ ಸ್ಟೇಜ್ ಇದ್ದಾಗ ಜ್ವರ ಏನಾದರೂ ಬಂತು ಅಂದರೆ ಮೆದುಳಿನಲ್ಲಿ ವಿದ್ಯುತ್ ಪರಿಚಲನೆ ಆಗ್ತಿರುತ್ತಲ್ಲ, ಅದು ಒಂದೇ ಸಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ದೊಡ್ಡವರಲ್ಲಾದರೆ ಇದು ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ ಮೆದುಳಿಗೆ, ಸಣ್ಣ ಮಕ್ಕಳಲ್ಲಿ ಇದು ಕಂಟ್ರೋಲ್ ಮಾಡೋ ಶಕ್ತಿ ಇರೋದಿಲ್ಲ, ಆವಾಗ ಪಿಟ್ಸ್ ಬರೋ ಥರ ಚಾನ್ಸಸ್ ಇರುತ್ತೆ. ಮೇಡಮ್, ಈಗ ಮಕ್ಕಳಿಗೆ ಜ್ವರ ಬಂತು ಅಂತ ಗೊತ್ತಾಯಿತು, ಈ ಪಿಟ್ಸ್ ಬರಬಾರ್ದು, ಈ ಜ್ವರದ ಸೆಳೆತ ಬರಬಾರ್ದು ಅನ್ನೋ ಹಂಗೆ ಮಾಡಲಿಕ್ಕೆ ಸಾಧ್ಯ ಏನು ಅಂತ? ಇದು ಯೂಶ್ವಲಿ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮದೇನು ಅಂತ ಅಂದರೆ ಜ್ವರ ಬಂದಾಗ ಪಿಟ್ಸ್ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟರು ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಏನು ಮಾಡ್ಬೋದು ನಾವು ಅಂದರೆ ಕಡಿಮೆ ಮಾಡ್ಬೋದು ಅಷ್ಟೇ, 100% ಬರೋದೇ ಇಲ್ಲ ಅಂತ ಹೇಳೋದು. ನಾನು ಆಗಲೇ ಹೇಳಿದೆ ಜ್ವರನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ, ಈ ಪರಿಕ್ರಮಗಳನ್ನು ಪಾಲಿಸಿದರೆ ಜ್ವರ ಕಂಟ್ರೋಲ್ ಆಗುತ್ತೆ. ತುಂಬ ಬೇಗ ಜ್ವರ ಜಾಸ್ತಿ ಆಗಲಿಲ್ಲ ಅಂದರೆ ಪಿಟ್ಸ್ ಬರೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ನಾವು ಅದರಿಂದ ಪೂರ್ತಿ ಜ್ವರ ಬರಲಿಲ್ದಂಗೆ ಪಿಟ್ಸ್ ಬರಲಿಲ್ದಂಗೆ ನಿಲ್ಲಿಸ್ತೀವಿ ಅಂತ ಹೇಳೋದು ಕಷ್ಟ. ಮೇಡಮ್, ನೀವು ಇದುವರೆಗೆ ಬಹಳಷ್ಟು ಚೆನ್ನಾಗಿ ಮಕ್ಕಳಲ್ಲಿ ಜ್ವರದ ಜೊತೆಗೆ ಬರುವ ಮೂರ್ಛೆ ರೋಗದ ಬಗ್ಗೆ ತಿಳಿಸ್ಕೊಟ್ರಿ. ಆತ್ಮೀಯ ಕೇಳುಗರೆ, ಡಾಕ್ಟ್ರು ಅಶ್ವಿನಿ ಸಂಕಣ್ಣವರವರು ಪ್ರತಿ ಬುಧವಾರ ಮತ್ತು ಶನಿವಾರ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇವರನ್ನು ಸಂಪರ್ಕ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 0836247780. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000 ಹಾಗೂ ಈ ವಾರದ ಬಹುಮಾನದ ಪ್ರಶ್ನೆ, ಯಾವ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಜ್ವರದ ಸೆಳೆತ ಸಾಮಾನ್ಯವಾಗಿ ಕಂಡುಬರುತ್ತದೆ? ಪ್ರಶ್ನೆ ಇನ್ನೊಮ್ಮೆ, ಯಾವ ವಯಸ್ಸಿನ ಮಕ್ಕಳಲ್ಲಿ ಜ್ವರದ ಸೆಳೆತ ಸಾಮಾನ್ಯವಾಗಿ ಕಂಡು ಬರುತ್ತದೆ? ಈ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಇನ್ನು ದಿನಾಂಕ 11 ಕೇಳಿದಂತಹ ಪ್ರಶ್ನೆ: ವಿಶ್ವ ಆರೋಗ್ಯ ಸಂಸ್ಥೆಯ JCIH 2013 ಮಾರ್ಗಸೂಚಿಯ ಪ್ರಕಾರ ನವಜಾತ ಶಿಶುಗಳಲ್ಲಿ ಕೇಳುವ ತೊಂದರೆಗಳಿಗೆ ನೀಡಿರುವ ಗಡುವುಗಳು